ಕರ್ಮ ಸತ್ಯ ಸಂಕಲ್ಪ ಅನ್ನೋದಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಸಂಕಲ್ಪ ತನಗೋಸ್ಕರ ಇಲ್ಲವೇ ಇಲ್ಲ ಭಗವಂತನಿಗೆ, ಸ್ವಸಂಕಲ್ಪ ಅದು ಸಂಕಲ್ಪ ಫಲಕೀಯವೇ. ಅದರಿಂದ ಅದಿದೆ ಅವನಿಗೆ, ಪ್ರಪಂಚ ಸೃಷ್ಟಿಯಾಗಲಿ ಪ್ರಪಂಚ ನಾಶ ಆಗಲಿ, ಕಂಸ ಹುಟ್ಟಲಿ ಕಂಸ ಸಾಯಲಿ ರಾವಣ ಹುಟ್ಟಲಿ ರಾವಣ, ಈ ಎಲ್ಲ ಇಚ್ಛೆಗಳು ಭಗವಂತನ ಇಚ್ಛೆ, ಅದು ಎಡೆಯಂತಹ ಬುದ್ಧಿಗೂ ಸತ್ಯ ಸಂಕಲ್ಪ. ಭಗವಂತ ಹೇಗೆ ತೃಪ್ತಿ ಮಾಡಿದನೋ ಅಂದ್ರೆ ಪ್ರಪಂಚ ಹೇಗಿರಬೇಕು ಅಂತ ಅವನು ಮನಸ್ಸಿನ ಸ್ಥಿತಿ ಇಚ್ಛೆ ಪಟ್ಟನೋ ಹಾಗೆ ಪ್ರಪಂಚ ಆಗ್ತಾ ಹೋಗ್ತದೆ. ಅದನ್ನು ಲವಲೇಶ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ ಭಗವಂತ ಸತ್ಯ ಸಂಕಲ್ಪ. ನಮ್ಮ ಕಾಮನೆಗಳ ಈಡೇರಿಂದ ಭಗವಂತ ಬಯಸಿದಾಗ ಅದು ಈಡೇರುತ್ತೆ. ಅದರಿಂದ ಭಗವಂತ ಸತ್ಯ. ಹೀಗೆ ಭಗವಂತ ಈ ದೇಹ ಬಿದ್ದು ಹೋದರೂ ಅವನು ಸತ್ಯಕಾಮ ಸತ್ಯ ಸಂಕಲ್ಪನಾಗಿ ಪರಿತಪಾತ್ಮನಾಗಿ ನಮ್ಮ ಶರೀರದ ಒಳಗೂ ಹೊರಗೂ ತುಂಬಿರ್ತಾನಪ್ಪ ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು. ಯಥಾಥೇಹ ಯಥಾ ಕಲ್ವಿಹ ಪ್ರಜಾ ಅನುಸಮಿಯಂತಿ. ಈಗ ಮೋಕ್ಷದಲ್ಲಿ ಹೇಗಾಗತ್ತೆ ಯಥಾ ಅನುಷ ಹೋಗಲಿ. ಈಗ ಹಾಗಾದ್ರೆ ಭಗವಂತನಿಗೂ ನಮ್ಮ ಮೈಂಡ್ ಟ್ಯೂನ್ ಆಗಲಿಲ್ಲ, ನಾವು ಬಯಸಿದ್ದೆ ಇಲ್ಲ ಇಲ್ಲ. ಆದ್ರೆ ಅನ್ವಾವಿಶಂತಿ ಭಗವಂತನನ್ನು ಪ್ರವೇಶ ಮಾಡ್ತಾನೆ. ಪ್ರಜಾ ಪ್ರಜೆಗಳು ಈ ಶಬ್ದವನ್ನು ಗಮನಿಸಿ, ನಾವು ಪ್ರಜೆಗಳು ಅಂದ್ರೆ ಜನ ಸಮುದಾಯ ಅಂತ ಹೇಳ್ತೇವೆ. ಅವರು ಮುಕ್ತರು ಅನ್ನುವ ಅರ್ಥದಲ್ಲಿ ಪ್ರಯೋಗಿಸ್ತೇವೆ. ಪ್ರಜಾ ಅಂದ್ರೆ ಮುಕ್ತರು ಅಂತ. ಪ್ರಜಾರ್ಥಿ ಪ್ರಜಾ ಅಂದ್ರೆ ಪ್ರಕೃಷ್ಟನಾಗಿ ಆಗುವುದು, ಪ್ರಕೃಷ್ಟನಾಗಿ ಜಾ ಅಂದ್ರೆ ಆಗುವುದು, ಅಂದ್ರೆ ಪ್ರಕರ್ಷವನ್ನು ಹೊಂದುವುದು. ಪ್ರಕರ್ಷವನ್ನು ಹೊಂದುವುದು ಅಂದ್ರೆ ಬುದ್ಧಿಯನ್ನು ಹೊಂದುವುದು. ಅದರಿಂದ ನಾವೀಗ ಪ್ರಜೆಗಳಲ್ಲ, ಇನ್ನು ಪ್ರಕರ್ಷ ಎತ್ತರಕ್ಕೆ ಹೋಗಲೇ ಇಲ್ಲ, ಇನ್ನು ಕೆಳಕ್ಕೆ ಕುಸಿತಾ ಇದ್ದೇವೆ, ಭೂತಳಕ್ಕೆ ಕುಸಿತಾ ಇದ್ದೇವೆ. ಪ್ರಕರ್ಷಕ್ಕೆ ಉತ್ಕರ್ಷಕ್ಕೆ ಎತ್ತರಕ್ಕೆ ಎತ್ತರಕ್ಕೆ ಹೋಗಿ ಎತ್ತರವನ್ನು ಹೊಂದುವುದು ಅಂದ್ರೆ ಮುಕ್ತ ಸ್ಥಿತಿಯನ್ನು ಪಡೆಯುವುದು. ಪ್ರಾಂದ್ರೆ ಇನ್ನೊಂದು ಅರ್ಥ ಭಗವಂತ ಅಂತ, ಪ್ರಕೃಷ್ಟನಾದ ಸಮರ್ಥನಾದ ಭಗವಂತ, ಅವನ ಜೊತೆಗೆ ಇರುವುದು ಪ್ರಜಾ ಸ್ಥಿತಿ. ಹೀಗೆ ಪ್ರಜೆಗಳು ಅಂದ್ರೆ ನಿಜವಾಗಿ ವೈಕುಂಠದ ಪ್ರಜೆಗಳು, ಮುಕ್ತಿಯ ಪ್ರಜೆಗಳು. ಅದರಿಂದ ಪ್ರಜಾ ಅವರೇನು ಅಂದ್ರೆ ಯಥಾ ಪ್ರಜಾ ಇಹ ಅನ್ವಾಷಂತಿ. ಇಹ ಅಂದ್ರೆ ಈ ಭಗವಂತನನ್ನು, ಭಗವಂತನನ್ನು ಅವನ ಇಚ್ಛೆಗೆ ಅನುಗುಣವಾಗಿ, ತನ್ನ ಇಚ್ಛೆಗೆ ಅನುಗುಣವಾಗಿ ಅಲ್ಲ, ಆವಿಷಂತಿ ಪ್ರವೇಶ ಮಾಡ್ತಾರೆ, ಭಗವಂತನನ್ನು ಪ್ರವೇಶ ಮಾಡ್ತಾರೆ ಮುಕ್ತರು. ಯಥಾ ಅಂದ್ರೆ ಹೇಗೆ ಪ್ರವೇಶ ಮಾಡ್ತಾರೋ ಹಾಗೆ ಅಲ್ಲ, ಯಥಾ ಯೋಗ್ಯಂ ಅವರವರ ಯೋಗ್ಯತೆಗೆ ತಕ್ಕಂತೆ ಈಗ ಮೋಕ್ಷಕ್ಕೆ ಪ್ರವೇಶ ಮಾಡುವುದು. ಇವಾಗ ಇಲ್ಲಿಂದ ಒಬ್ಬ ಹೋಗ್ತಾರೆ, ಇಲ್ಲ ಒಂದು ಊರು ನೋಡ್ಲಿಕ್ಕೆ ಹೋಗ್ತಾರೆ, ಡೆಲ್ಲಿ ಹೋಗ್ತಾರೆ, ಹೋಗ ಡೆಲ್ಲಿ ನೋಡ್ಲಿಕ್ಕೆ ಅಂತ. ಡೆಲ್ಲಿ ನೋಡ್ಲಿಕ್ಕೆ ಹೋದ ಎಲ್ಲೋ ಇದ್ದವರು ಎಲ್ಲ ರಸ್ತೆ ನೋಡಿ ಬರ್ತಾರೆ, ಡೆಲ್ಲಿ ನೋಡಿದೆ ಅಂತ. ಇನ್ನು ಸ್ವಲ್ಪ ಹೆಚ್ಚು ಗುರ್ತಾ ಇದ್ದವರು ಸೀದಾ ರಾಷ್ಟ್ರಪತಿ ಭವನ ನೋಡ್ಕೊಂಡ್ರೆ, ರಾಷ್ಟ್ರಪತಿ ಭವನದಲ್ಲಿ ಗುರುತವರಿದ್ದಾರೆ ಅಂತ. ಅವರವರ ಕೆಪಾಸಿಟಿಗೆ ತಕ್ಕಂತೆ ನೋಡುವುದು ಎಲ್ಲವನ್ನೂ ಅಷ್ಟೇ. ನಾವು ಒಂದು ಊರು ನೋಡ್ಲಿಕ್ಕೆ ಹೋದ್ರು ಅಷ್ಟೇ. ಹಾಗೇನೆ ಮೋಕ್ಷಕ್ಕೆ ಹೋದ್ರು, ಮೋಕ್ಷಕ್ಕೆ ಹೋದ್ರು ಎಲ್ಲ ಮೋಕ್ಷ ನೋಡಿದ್ದಾರೆ, ಒಳಗೆ ಪ್ರವೇಶ ಇಲ್ಲ. ಇನ್ನು ಸ್ವಲ್ಪ ಹತ್ತಿರ ಹೋಗಿ ನೋಡು, ಇನ್ನು ಕೆಲವರಿಗೆ ಭಗವಂತನ ಗೃಹದ ಒಳಗೆ ಪ್ರವೇಶ. ಹೀಗೆ ಯಥಾ ಅಂದ್ರೆ ಯಥಾ ಯೋಗ್ಯಂ ಅವರವರ ಯೋಗ್ಯತೆ ತಕ್ಕಂತೆ, ಅನ್ವಾವಿಶಂತಿ ಪ್ರಜಾ ಯಥಾ ಪ್ರಜಾ ಅನ್ವಾವಿಶಂತಿ ಯಥಾನುಶಾಸನ. ಭಗವಂತನ ಶಾಸನಕ್ಕೆ ಅಂದ್ರೆ ಅವರ ನಿಯಮಕ್ಕೆ, ಅವರ ಇಚ್ಛೆಗೆ ಅನುಗುಣವಾಗಿ, ಯಥಾ ಯೋಗ್ಯಂ ಅವರವರ ಯೋಗ್ಯತೆಗೆ ತಕ್ಕಂತೆ ಮುಕ್ತರಾದವರು ಭಗವಂತನನ್ನು ಹೋಗಿ ಪ್ರವೇಶ ಮಾಡುತ್ತಾರೆ. ಹಾಗೆ ಪ್ರವೇಶ ಮಾಡಿದಾಗ ಅವರು ಯಮ್ಯವಂತ ಅಭಿಯಾಮೋ ಭವತಿ ಯಂ ಜನಪದಂ ಯಂ ಕ್ಷೇತ್ರಭಾಗಂ ತಂ ತಮೇ ಉಪಜೀವಂತಿ. ಅಲ್ಲಿ ಕೂಡ ಯಮ್ಯಂ ಅಂತಂ ಅಭಿಗಾಮೋ ಭವತಿ ಯಮ್ಯವಂತಂ ಅಭಿಗಾಮಾಹ ಭವಂತಿ ಅಂತಿದೆ. ಈಗ ಅದು ಅಷ್ಟು ಹೊಂದಿಕೆ ಆಗುವಂತಹ ಶ್ರುತಿ ಪಾಠ ಅಲ್ಲ. ಯಮ್ಯವಂತಂ ಅಭಿಗಾಮೋ ಭವತಿ, ಅವನಿಗೆ ಯಾವ ಫಲದ ಅನುಭವ ಬರಬೇಕು ಅಂತ ಭಗವಂತ ಬಯಸುತ್ತಾನೋ, ಅಧಿಕಾಮಹ ಭವತಿ ಅಂದ್ರೆ ಭಗವಂತ ಬಯಸುತ್ತಾನೆ, ಅಧಿಕಾಮಹ ಭವಂತಿ ಅಂದ್ರೆ ಮುಕ್ತರು ಬಯಸುತ್ತಾರೆ. ಮುಕ್ತರು ಏನನ್ನು ಬಯಸ್ತಾರೋ ಅಂತ ಅಲ್ಲ ಎಲ್ಲಿ ಹೇಳೋದು, ಯಾಕೆಂದ್ರೆ ಅವನು ಸತ್ಯಕಾಮ ಅಂದ್ರೆ ಅವನು ಬಯಸಿದ್ದು ಸತ್ಯ ಆಗುವುದು ಅಂತಕ್ಕಂಥ ವಿವರಣೆ ಇದೆ. ಅದನ್ನ ಇಲ್ಲೇ ಅಂದರೆ ಯಂ ಯಂ ಅಂತಂ ಅಂತಂ ಅಂದ್ರೆ ಪ್ರದೇಶ ಅನ್ನೋದರ್ಥ. ಬಯಸಿದಂತ ಫಲ, ಯಾವ ಫಲವನ್ನು ಬಯಸುತ್ತಾನೋ ಭಗವಂತ, ಈ ಭಕ್ತನಿಗೆ ಇಂಥ ಫಲ ಸಿಗಲಿ ಅಂತ. ಆದರೆ ನಮಗೆ ಸಾಹಿತ್ಯ ಮೋಕ್ಷ ಸಿಗಲಿ ಅಂದ್ರೆ ಸಾಹಿತ್ಯ, ಸಾರೋಗ್ಯ ಅಂದ್ರೆ ಸಾಹಿತ್ಯ, ಸಾರೋಗ್ಯ ಅಂದ್ರೆ ಸಾರೋಗ್ಯ. ಯಾವ ರೂಪವಾದಂತಹ ಲೋಕದಲ್ಲಿ ಫಲ ಸಿಗಲಿ ಅಂತ ಭಗವಂತ ಬಯಸ್ತಾನೋ. ಎಂ ಅಂತಂ ಅಭಿಗಾಮ ಭವತಿ, ಎಂ ಜನಪದಂ ಎಂ ಕ್ಷೇತ್ರ ಭಾಗಂ. ಆಮೇಲೆ ಜನಪದಂ ಅಂತಂದ್ರೆ ಅಲ್ಲಿ ಇದು ಮೋಕ್ಷದಲ್ಲಿ ಬೇರೆ ಬೇರೆ ದೇಶ ವಿಭಾಗಗಳಿದೆ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಜನಪದಗಳು. ಜನಪದ ಅಂತಂದ್ರೆ ನಾಡು ಒಂದೊಂದು ಸ್ಟೇಟ್ ಅಂತ ಹೇಳ್ತಾರೆ, ಒಂದೊಂದು ಪ್ರದೇಶಗಳು. ಯಾಕೆಂದ್ರೆ ಅಲ್ಲಿ ಮೋಕ್ಷದಲ್ಲಿ ಮುಕ್ತರಾಗಿರತಕ್ಕಂಥ ರುದ್ರಾದಿ ರುದ್ರರು, ರುದ್ರಪದ ಯೋಗ್ಯರು ಇರತಕ್ಕಂಥ ಭೂಮಿ, ಮುಕ್ತರಾಗಿರ್ತಕ್ಕಂಥ ಬ್ರಹ್ಮಪದ ಯೋಗ್ಯರು ಇರತಕ್ಕಂಥ, ಯಾಕಂದ್ರೆ ಅನಂತಾನಂತ ಮುಕ್ತ ಬರ್ಮರಿದ್ದಾರೆ, ಅನಂತಾನಂತ ಮುಕ್ತ ರುದ್ರಶೇಷರಿದ್ದಾರೆ. ಹೀಗೆ ಹೀಗೆ ಅನಂತಾನಂತ ಮುಕ್ತ ಗರುಡರಿದ್ದಾರೆ, ಅನಂತಾನಂತ ಮುಕ್ತ ಇಂದ್ರರಿದ್ದಾರೆ. ಆ ಇನ್ನು ಮುಂದೆ ಮುಕ್ತರಾಗುವವರು ಕೂಡ ಅದಕ್ಕೆ ಹೋಗುದು. ಯಾರ್ಯಾರಿಗೆ ಯಾವ್ಯಾವ ಜನಪದದಲ್ಲಿಯೋ ಯಾವ ಕ್ಷೇತ್ರ ಭಾಗ ಅಂದ್ರೆ ಅದಕ್ಕೆ ಉದಾಹರಣೆ ಯಥ ಅನ್ವಾವಿಷಂತಿ ಪ್ರಜಾ, ಪ್ರಜೆಗಳು ಭಗವಂತ ಭಗವಂತ ಅಲ್ಲ, ಒಬ್ಬ ರಾಜ ಇದನ್ನು ದೃಷ್ಟಾಂತವಾಗಿಟ್ಟುಕೊಂಡು ಒಬ್ಬ ರಾಜ ಇರ್ತಾನೆ, ಅವನ ಪ್ರಜೆಗಳು ಏನನ್ನ ಪಡೀತಾರೆ ಅಂದ್ರೆ ಅವನು ಬಯಸಿದ್ದಲ್ಲ ನನಗೆ ಗವರ್ನರ್ ಶಿಪ್ ಸಿಗಬೇಕು, ನಿಮ್ಗೆ ಬಯಸಬಹುದು ಆದ್ರೆ ರಾಜ ಕೊಡಬೇಕು. ಅವನಿಗೆ ರಾಜ ಏನಂದ್ರೆ ಎಂ ಯಮಂತಂ ಅಭಿಗಾಮ ಭವತಿ, ಇವನಿಗೆ ಯಾವ ಫಲ ಕೊಡಬೇಕು ಅಂತ ರಾಜ ಬಯಸ್ತಾನೆ. ಎಂ ಜನಪದ ಯಾವ ದೇಶಕ್ಕೆ ಇವನನ್ನು ಅಧಿಕಾರಿಯಾಗಿ ಕಳಿಸಬೇಕು ಅಂತ ರಾಜ ಬಯಸ್ತಾನೆ. ಎಂ ಕ್ಷೇತ್ರ ಭಾಗ ಯಾವ ಡಿವಿಷನ್ ನಲ್ಲಿ ಇವನನ್ನು ಅಧಿಕಾರಿಯಾಗಬೇಕು ಅಂತ ರಾಜ ಬಯಸ್ತಾನೆ. ತಮ್ಮ ತಮ್ಮೇ ಒಬ್ಬ ಜೀವಿತ ಅದೇ ಅದೇ ಕೆಲಸವನ್ನು ಪಡೀತಾರೆ. ಅಧಿಕಾರಿ ಯಾವ ಕೆಲಸವನ್ನು ಪಡೀತಾರೆ? ಅಧಿಕಾರಿ ಬಯಸಿದ ಕೆಲಸವನ್ನಲ್ಲ, ರಾಜ ಬಯಸಿದ ಕೆಲಸವನ್ನು. ಅದು ಯಥ ಹಾಗೆಯೋ ಹೇಗೋ ಹಾಗೆ ಭಗವಂತ ಬಯಸಿದಂತಹ ಫಲವನ್ನು ಇವನು ಪಡೀತಾನೆ, ಹೊರತು ಜೀವ ಬಯಸಿದ್ದು ಜೀವ ಪಡೆಯುವುದಲ್ಲ. ಹಾಗಾಗಿ ಇಲ್ಲಿ ಸತ್ಯಕಾಮ ಅವನ ಕಾಮವೇ ನಮ್ಮ ಕಾಮವನ್ನು ಸತ್ಯ ಮಾಡು, ಅವನು ಬಯಸಿದರೆ ನಾವು ಬಯಸಿದ್ದು ಸತ್ಯ, ಅವನು ಬೇರೆ ರೀತಿ ಬಯಸಿದರೆ ನಮ್ಮ ಬಯಕೆ ಏನಿದೆ ಅದನ್ನೇ ಹೀಗೆ ಹೇಳ್ತಾ. ನನ್ನ ದೇಹ ಕರ್ಮ ಚಿತ್ತೋ ಲೋಕ ಕ್ಷೀಯತೆ ತದೇ ತಥಾ ಅಪುತ್ರ ಪುಣ್ಯಜಿತೋ ಲೋಕ ಕ್ಷೀ ತತ್ವದೇವ ಅಪುತ್ರ ತದ್ಯಥ ಇಹ ಕರ್ಮಚಿತೋ ಲೋಕ ಕ್ಷೀಯತೆ. ಈಗ ಭಗವಂತನ ಲೋಕವನ್ನು ಪಡೆಯಬೇಕಾಗಿದ್ದರೆ ಅಂತರಂಗದಲ್ಲಿ ಇರತಕ್ಕ ಭಗವಂತನ ಆಧಾರ ರೂಪ ಸೂಕ್ಷ್ಮಾತಿ ಸೂಕ್ಷ್ಮವಾದ ಬಿಂಬರೂಪದ ಉಪಾಸನೆ ಮಾಡಬೇಕು. ಯಾಕೆ ಕರ್ಮಾನುಷ್ಠಾನದಿಂದ ಮೋಕ್ಷ ಪಡೆಯಲು ಸಾಧ್ಯ ಇಲ್ವ? ಕರ್ಮ ಮಾಡು, ಪ್ರಾಮಾಣಿಕವಾಗಿ ಕರ್ಮ ಮಾಡೋದಪ್ಪ, ನಮ್ಮ ಕೆಲಸ ಕರ್ತವ್ಯ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿ ಸಿದ್ಧಿ ಪಡೆಯಲಿಕ್ಕೆ ಸಾಧ್ಯ ಇಲ್ವ ಅಂದ್ರೆ ಅದಕ್ಕೆ ಒಂದು ಬಹಳ ರೋಚಕವಾದಂತಹ ವಿಷಯ ಹೇಳ್ತದೆ ಶ್ರುತಿ. ತದ್ಯಥ ಇಹ ಕರ್ಮಚಿತ ಲೋಕಃ ಕ್ಷೀಯತೆ ತತ್ವದೇವ ಅಪುತ್ರ ಪುಣ್ಯಚಿತ ಚಿತ ಲೋಕಃ ಕ್ಷೀಯತೆ. ಕರ್ಮದಿಂದ ಸಿಗುತ್ತೆ, ಯಾವ ಫಲ ಸಿಗುತ್ತೆ ಅಂದ್ರೆ ಕರ್ಮದಿಂದ ಸಿಕ್ಕಿದ್ದು ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಬೇಕಾದಷ್ಟು ಕಷ್ಟಪಟ್ಟು ದುಡಿದು ಒಂದು ದೇಶದ ರಾಜ ಆಗು, ಸಾಹಸದಿಂದ ಹೋರಾಡಿ, ಅಥವಾ ಒಂದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಡಾಲರ್ ಸಂಪಾದನೆ ಮಾಡಬಹುದು, ಆದರೆ ಒಂದು ದಿವಸ ಸಾಯ್ತಾನೆ ಅಷ್ಟು ಹೋಗುತ್ತೆ. ಅಂದ್ರೆ ಕರ್ಮದಿಂದ ಮಾಡಿದ್ದು ಪರ್ಮನೆಂಟ್ ಅಲ್ಲ, ಕರ್ಮದಿಂದ ಮಾಡಲಿಕ್ಕೆ ಬರುತ್ತೆ ಆದ್ರೆ ಕರ್ಮದಿಂದ ಪರ್ಮನೆಂಟ್ ಆದ ಫಲ ಸಿಗುತ್ತೆ. ಕರ್ಮಚಿತ ಲೋಕ ಕ್ಷೀಯತೆ, ಕರ್ಮದಿಂದ ನಾವು ಗಳಿಸಿದ್ದೆಲ್ಲವೂ ಕೂಡ ಇಟ್ ಇಸ್ ಪೆರಿಷಬಲ್, ಅದು ಶಾಶ್ವತ ಅಲ್ಲ. ಹಾಗೆ ಅಮೂತ್ರ ಅಥವ ಅಮೂತ್ರ ಪುಣ್ಯಜಿತ ಲೋಕ, ಅದರಿಂದ ಪರಲೋಕದಲ್ಲಿ ಕೂಡ ನೀವು ಕರ್ಮ ಯಜ್ಞಯಾಗಗಳನ್ನು ಮಾಡಿ ಸ್ವರ್ಗಕ್ಕಿಂತ ಎಲ್ಲಿ ಹೋದ್ರು ಮತ್ತು ವಾಪಸ್ ಬರಬೇಕು. ಪರ್ಮನೆಂಟ್ ಆದ ಫಲ ಕರ್ಮದಿಂದ ಸಿಗುವುದಿಲ್ಲ. ಜ್ಞಾನೇ ನೈವ ಅಮೃತ, ಶಾಶ್ವತವಾದ ಫಲ ಜ್ಞಾನದಿಂದ ಮಾತ್ರ ಪಡೆಯಲು ಸಾಧ್ಯ ಹೊತ್ತು ಕರ್ಮದಿಂದ. ಅಮೂತ್ರ ಪುಣ್ಯಜಿತ ಲೋಕ ಕ್ಷೀಯತೆ. ಆದ್ರಿಂದ ಅಷ್ಟೇ ಅಲ್ಲ, ಕರ್ಮ ಮಾಡುವಾಗ ಕೂಡ ಆ ಕರ್ಮವು ಅನಂತ ಫಲ ಆಗಬೇಕಾಗಿದ್ದರೆ ಅದರ ಹಿಂದೆ ಭಗವಂತನ ಅರಿವು ಬೇಕು. ಭಗವಂತನ ಅರಿವಿಲ್ಲದೆ ಮಾಡಿದ ಕರ್ಮ ವ್ಯರ್ಥ. ತದ್ಯಥ ಅನನು, ಅದರಿಂದ ಅನನು ಯಥ ಇಹ ಆತ್ಮಾನಂ ಅನನು ವಿದ್ಯ ವ್ರಜಂತಿ ಏತಾಂಶ ಸತ್ಯಾನ್ನ ಕಾಮಾನ್. ಅದ್ಯಥ ಇಹ ಅನನು ವಿದ್ಯ ಆತ್ಮಾನಂ ಅನನು ವಿದ್ಯ ವ್ರಜಂತಿ. ಉದಾಹರಣೆ ಅಂತಾರೆ, ಯಾಕಂದ್ರೆ ಆತ್ಮಾನಂ ಅನನು ವಿದ್ಯ, ಈ ಹೃದಯದೊಳಗಿರ್ತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನನ್ನು ತಿಳ್ಕೊಳ್ಳದೆ ಭಗವಂತನ ಅರಿವೇ ಇಲ್ಲದೆ ಬೇಕಾದಷ್ಟು ಕರ್ಮ ಮಾಡಿದ್ರು, ಬೆಳಗಿನ ಸಂಜೆಯ ತನಕ ಕರ್ಮಾನುಷ್ಠಾನವೇ ಕರ್ಮಾನುಷ್ಠಾನ, ಒಂದು ಕ್ಷಣ ಬಿಡದೆ ಯಜ್ಞಯಾಗಗಳನ್ನು ಮಾಡಿದ್ರು, ಆದರೆ ಒಳಗಿರತಕ್ಕ ಭಗವಂತನ ಅರಿವೇ ಇಲ್ಲ. ಹಾಗೆ ಮಾಡಿ ಯಾಗ ಮಾಡಿ ಅನನು ನಿತ್ಯ ಆತ್ಮ ನಮ್ಮ ಪರಮಾತ್ಮನ ಅರಿವಿಲ್ಲದೆ ವ್ರಜಕ್ಕೆ ಹೊರಟೋದರು. ಅಷ್ಟೇ ಅಲ್ಲ, ಇಮಾಂಶ ಸತ್ಯ ಕಾಮಾನ್ ಭಗವಂತನ ಕಾಮನೆ ಮಾತ್ರ ಸತ್ಯ, ನಾವು ಬಯಸಿದ್ದು ಈಡೇರುವುದಿಲ್ಲ ಅನ್ನೋದನ್ನು ತಿಳ್ಕೊಳ್ಳದೆ ಏನೇನೋ ಮಾಡಿದ್ರೆ ಮಹಾಫಲ ಏನೋ ದೊಡ್ಡ ಗಳಿಕೆ ಮಾಡಿಬಿಟ್ಟೆ ಅಂತ ಕ್ರಮೆಯಿಂದ ಸತ್ತು ಏನಾಗುತ್ತೆ. ತೇಷಾಂ ಸರ್ವೇಶು ಲೋಕೇಶು ಅಕಾಮಚಾರೋ ಭವತಿ. ಅವನಿಗೆ ಅವನು ಬಯಸಿದ ಲೋಕಗಳಲ್ಲಿ ಅವನವೇ ಇಲ್ಲ, ಅವನಿಗೆ ಸಿಗುವುದೇ ಇಲ್ಲ, ಅವನು ಎಲ್ಲಿಯೂ ಹೋಗಲಾರು. ಅಲ್ಲಿ ಬರೇ ಚಕ್ರಹ ಸ್ವರ್ಗದ ಭೂಮಿ ಭೂಮಿಯಿಂದ ಸ್ವರ್ಗ ಹೊರತು ಅವರು ಬಯಸಿದ ಪುಣ್ಯಲೋಕಗಳಲ್ಲಿ ಸಂಚಾರ ಅವರಿಗೆ ತಲುಪುವುದಿಲ್ಲ. ಯಾಕೆಂದ್ರೆ ಭಗವಂತನ ಇಚ್ಛೆ ಏನಿರುವುದು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಮತ್ತು ಭಗವಂತನ ಬಗೆಗೆ ಗೊತ್ತಿಲ್ಲ. ಬರೇ ಕರ್ಮ ಕರ್ಮ ಕರ್ಮ. ಆದ್ದರಿಂದ ಅದಲ್ಲ ಮತ್ತೆ ತದ್ಯೇ ಇಹ ಆತ್ಮಾನಂ ಅನುವಿದ್ಯ ವ್ರಜಂತಿ. ತದ್ಯೇಯ ಆತ್ಮಾನಂ ಅನುವಿದ್ಯ ವ್ರಜಂತಿ. ಯಾರು ಭಗವಂತನನ್ನು ಅರಿತು ಕರ್ಮ ಮಾಡಿ ಸಾಯ್ತಾರೆ, ಮತ್ತು ಇವಾಂಶ ಸತ್ಯ ಅನ್ನ ಕಾಮನ್ ಭಗವಂತನ ಬಯಕೆಗೆ ತಕ್ಕಂತೆ ಫಲ ಸಿಗುವುದು ಹೊರತು ನನ್ನ ಇಚ್ಛೆಗೆ ತಕ್ಕಂತೆ ಅಲ್ಲ. ಭಗವಂತನೇ ಸತ್ಯಕಾಮ ಅಂತ ತಿಳಿದು ಭಗವಂತನನ್ನು ಉಪಾಸನೆ ಮಾಡಿ ಜ್ಞಾನಪೂರ್ವಕವಾಗಿ ಸಾಧನೆ ಮಾಡಿ ಯಾರು ವ್ರಜಂತಿ ಸಾಯ್ತಾರೆ. ತೇಷಾಂ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ. ಅವರು ಬಯಸಿದ ಲೋಕವನ್ನು ಪಡೆಯಬಲ್ಲರು, ಬಯಸಿದಲ್ಲಿ ಹೋಗಬಲ್ಲರು. ಯಾಕೆಂದ್ರೆ ಅವರು ಬಯಸಿದ್ದನ್ನು ತಥಾಸ್ತು ಅಂತ ಭಗವಂತನು ಬಯಸುತ್ತಾರೆ. ಯಾರು ಭಗವಂತನನ್ನು ಒಲಿಸಿಕೊಂಡವರೋ ಅವರ ಕಾಮನೆಯನ್ನು ಭಗವಂತ ಸತ್ಯ ಮಾಡ್ತಾನೆ. ಯಾರು ಭಗವಂತನನ್ನು ತಿಳ್ಕೊಳ್ಳಿಲ್ಲವೋ ಅವರ ಕಾಮನೆಯನ್ನು ಭಗವಂತ ಸತ್ಯ ಮಾಡುವುದಿಲ್ಲ. ಹಾಗಾಗಿ ಮೊದಲು ಯಾವುದೇ ಕರ್ಮಕ್ಕಿಂತ ಮೊದಲು ಭಗವಂತನನ್ನು ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡು. ಭಗವಂತನನ್ನು ಅರಿತು ಭಗವಂತನನ್ನು ಉಪಾಸನೆ ಮಾಡು. ಎಲ್ಲ ಕರ್ಮವೂ ಆ ಭಗವಂತನ ಆರಾಧನೆ ಅಂತ ತಿಳಿದು ಮಾಡು. ಆಗ ಭಗವಂತ ಒಲಿತಾನೆ. ಭಗವಂತ ಪ್ರಸನ್ನರಾದಾಗ ಭಗವಂತ ನೀನು ಬಯಸಿದ್ದಕ್ಕೆ ತಥಾಸ್ತು ಅಂತಾನೆ. ಆಗ ಭಗವಂತನ ಸಾನ್ನಿಧ್ಯ ರೂಪವಾದ ಮುಕ್ತಿಯನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ಬಯಸಿದ್ದನ್ನೆಲ್ಲ ಪಡೆಯಬಹುದು. ಏನು ಬಯಕೆಗಳು ಅದನ್ನು ಏನು ಪಡೆಯಬಹುದು ಅನ್ನುವಂಥದ್ದನ್ನು ವಿವರಣೆ ಮಾಡತಕ್ಕಂತಹ ಖಂಡ ಮುಂದೆ ಇದೆ. ಅದನ್ನು ನಾವು ಮುಂದಾನೆ ದಿವಸ ನೋಡೋಣ. ಇವತ್ತು ಸಾಕು. ಓಂ ಆಪ್ಯಾಯಂತು ಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರು ತಮಸೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಬ್ರಹ್ಮಾಂ ಬ್ರಹ್ಮ ಔಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆಪ್ಯಾಯಂತು ಮಾಂಗಾನಿ ವಾಕ್ ಶ್ರೋತ್ರಮಥೋಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿರತೇ ನಿತ್ಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮ ತತ್ವವನ್ನು ನಮ್ಮ ಹೃದಯದಲ್ಲಿ ಬಿಂಬಸ್ವರೂಪನಾಗಿರತಕ್ಕಂಥ ಭಗವಂತನ ಆ ದಹನ ರೂಪವನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಭಗವಂತನ ರೂಪವನ್ನು. ಯಾಕೆಂದ್ರೆ ಇವತ್ತು ವೇದಾಂತದ ಅರಿವಿಗೆ ಎಟುಕಿದ ತತ್ವಗಳಲ್ಲಿ ಅತ್ಯಂತ ಸಣ್ಣ ವಸ್ತು ಅಂದರೆ ಜೀವ. ಆ ಜೀವದ ಒಳಗೆ ಇರತಕ್ಕಂಥ ಭಗವಂತನ ರೂಪ ಅದಕ್ಕಿಂತ ಚಿಕ್ಕದು. ಅದರಿಂದ ಉಪಾಸನೆಯಲ್ಲಿ ಕಲ್ಪಿಸಬಹುದಾದ ಅತ್ಯಂತ ಸಣ್ಣ ವಸ್ತು ಸಣ್ಣ ಆಕಾರ ಅಂದ್ರೆ ಭಗವಂತನ ಬಿಂಬರೂಪ. ಅದಕ್ಕೋಸ್ಕರ ಅದನ್ನ ದಹನ ವಿದ್ಯೆ ಅತ್ಯಂತ ಚಿಕ್ಕ ರೂಪ ಭಗವಂತನ. ಅಂಥ ಉಪಾಸನೆಯಿಂದ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ ಅಂತ ಹಿಂದೆ ಹೇಳಿದ್ದು. ಅವನು ಎಲ್ಲಿಗೆ ಬೇಕೆಂದ್ರೆ ಅಲ್ಲಿಗೆ ಹೋಗಬಲ್ಲ. ಸರ್ವೇಶು ಲೋಕೇಶು ಅಂದ್ರೆ ಎಲ್ಲ ಲೋಕಗಳಲ್ಲೂ ಅವನು, ಯಾಕೆಂದ್ರೆ ಸಂಸಾರಿಗೆ ಇಂಥಲ್ಲಿಗೆ ಹೋಗಬೇಕು, ಅದರ ಆಚೆಗೆ ಹೋಗುವ ಹಾಗಿಲ್ಲ. ಕೆಲವು ಅವನಿಗೆ ಅಗಮ್ಯವಾದ ಸ್ಥಾನಗಳಿವೆ. ಅಪರೋಕ್ಷ ಜ್ಞಾನಿ ಭಗವಂತನನ್ನು ಕಂಡವನು ಮುಕ್ತನು. ಭಗವಂತನನ್ನು ಕಂಡವನೇ ಅಷ್ಟೇ ಅಲ್ಲ, ಮುಕ್ತನಿಗೆ ಭಗವಂತನನ್ನು ಕಂಡ ಅಪರೋಕ್ಷ ಜ್ಞಾನಿಗಳಿಗೆ ಎಲ್ಲ ಕಡೆ ಹೋಗಲಿಕ್ಕಾಗುವುದಿಲ್ಲ. ಆದರೆ ಮುಕ್ತನಾದವರಿಗೆ ಅವರು ಬಯಸಿದಲ್ಲಿಗೆ ಹೋಗಬಹುದು, ಬಯಸಿದ್ದನ್ನು ಕಾಣಬಹುದು. ಸರ್ವೇಶು ಲೋಕೇಶು ಕಾಮಚಾರ ಭಗವತಿ ಅಂತ ಹಿಂದೆ ಹೇಳಿತ್ತು. ಅದರ ವಿವರವನ್ನು ಮುಂದಿನ ಖಂಡದಲ್ಲಿ ಹೇಳ್ತಾರೆ. ಸಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪ ದೇವಾಸ್ಯ ಪಿತರ ಸಮುತ್ತಿಷ್ಠಂತಿ ತೇನ ಪಿತೃಲೋಕೇನ ಸಂಪನ್ನೋ ಮಹೀಯತೆ. ಒಂದು ವೇಳೆ ಒಬ್ಬ ಮುಕ್ತನಾದಂಥ ಜೀವ ಅವನು ಮೋಕ್ಷವನ್ನು ಪಡೆದಿದ್ದಾನೆ, ಅವನಿಗೆ ಒಂದು ಆಸೆ ಆಯಿತು. ಏನು ಅಂದ್ರೆ, ತನ್ನ ಹಿಂದಿನ ಜನ್ಮಗಳಲ್ಲಿ ತನಗೆ ತಂದೆಯಾಗಿದ್ದವರನ್ನು ನೋಡಬೇಕು. ಈಗ ಒಬ್ಬ ಮನುಷ್ಯ ತನ್ನ ಹಿಂದಿನ ಜನ್ಮದ ತಂದೆಯನ್ನು ನೋಡಬೇಕು ಅಂತ ಬಯಸಿದ್ರೆ ಕಾಣುವುದು ಸಾಧ್ಯ ಇಲ್ಲ. ಅಥವಾ ಈ ಜನ್ಮದ ತಂದೆಯೇ ಮೃತನಾದ ಮೇಲೆ ತನ್ನ ತಂದೆಯನ್ನು ಕಾಣಬೇಕು ಅಂತ ಬಯಸಿದ್ರೆ ಕಾಣುವುದು ಸಾಧ್ಯ ಇಲ್ಲ. ಆದರೆ ಮುಕ್ತನಾದ ಯಾವುದೇ ಸ್ಥಿತಿಯಲ್ಲಿ ಇರತಕ್ಕಂತಹ ಜೀವವನ್ನು ಕಾಣಬೇಕು ಅಂತ ಬಯಸಿದರೆ ಆ ಸ್ಥಿತಿಯಲ್ಲಿ ನನ್ನ ತನ್ನ ಹಿಂದಿನ ಒಂದು ಹತ್ತು ಜನ್ಮ ಹಿಂದಿನ ಒಬ್ಬ ತಂದೆ. ಎಷ್ಟು ಮಂದಿ ತಂದೆ ಅಂತ ಕೇಳಲಿಕ್ಕೆ ಒಬ್ಬರು ತಂದೆ ತಾಯಿ ಒಂದು ಜನ್ಮದಲ್ಲಿ ಒಬ್ಬರು ತಂದೆ ಒಬ್ಬರು ತಾಯಿ ನೂರಾರು ತಂದೆ, ಇದು ನೂರಾರು ತಾಯಿ. ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜನ್ಮದ ತಂದೆಯನ್ನ ನೋಡಬೇಕು ಅಥವಾ ಹಿಂದಿನ ಜನ್ಮದ ತಂದೆಗಳನ್ನೆಲ್ಲ ನೋಡಬೇಕು ಅಂತ ಬಯಸಿದರೆ ಏಕಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ನಮ್ಮ ಬಂಧುಗಳನ್ನು ಹೇಗೆ ನಾವು ನೋಡ್ತೇವೆ ಹಾಗೆ ಮುಕ್ತನ ಅಥವಾ ಅವರನ್ನು ಕಾಣಬಲ್ಲ. ಇದು ಅದೇ ಕಾರಣ ಏನಂತ ಹಿಂದೆ ಹೇಳಿತ್ತು, ಸತ್ಯಕಾಮ ಅನ್ನುವ ಶಬ್ದವನ್ನು ಬಳಸಿತ್ತು. ಭಗವಂತನ ಇಷ್ಟವಾದದ್ದು ಮಾತ್ರವೇ ಸತ್ಯ, ಉಳಿದದ್ದು ಯಾವುದೂ ಸತ್ಯ ಆಗುವುದಿಲ್ಲ. ಯಾವಾಗ ಸತ್ಯ ಆಗುತ್ತೆ ಅಂದ್ರೆ ನಾವು ಏನನ್ನ ಬಯಸುತ್ತೇವೆ ಅದನ್ನ ಭಗವಂತನು ಬಯಸಿದಾಗ ಸತ್ಯ ಆಗುತ್ತೆ. ಅಂದ್ರೆ ಮುಕ್ತರು ಏನನ್ನ ಬಯಸ್ತಾರೆ ಅದು ಭಗವಂತನ ಬಯಕೆಗೆ ಟ್ಯೂನ್ ಆಗಿರುತ್ತೆ ಇಚ್ಛೆ. ಹಾಗಾಗಿ ಮುಕ್ತರು ಏನು ಇಚ್ಛಿಸಿದ್ರು ಈಡೇರುತ್ತೆ, ಆದರೆ ಅಮುಕ್ತರು ಬಯಸಿದ್ದು ಈಡೇರುವುದಿಲ್ಲ. ಇಲ್ಲಿ ಪಿತೃಲೋಕ ಕಾಮೋ ಭವತಿ ಅನ್ನುವುದನ್ನ ನಾವು ತುಂಬಾ ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥ ಮಾಡಬೇಕು. ಏನೇನೋ ಆ ಇಡೀ ಖಂಡ ಸರಿಯಾದ ಅರ್ಥಾನುಸಂಧಾನ ಇಲ್ಲದೆ ಒದ್ದಾಟ ಪಡ್ತಾ ಇದೆ ಅಂತ ಅನಿಸ್ತದೆ ನನಗೆ. ಪಿತೃಲೋಕ ಅಂತಂದ್ರೆ ಸಂಸ್ಕೃತದಲ್ಲಿ ಲೋಕ ಅಂತಂದ್ರೆ ಸಮುದಾಯ ಅಂತ ಅರ್ಥ, ಅಥವಾ ವ್ಯಕ್ತಿ ಅಂತ ಅರ್ಥ, ಅಥವಾ ಲೋಕ ಅಂತ ನಾವು ಏನ್ ಹೇಳ್ತೇವೆ ದೇಶ ಅದು ಅರ್ಥ. ಮತ್ತೊಂದು ಲೋಕ ಅಂದ್ರೆ ಕಾಣುವುದು ಅಂತ ಅರ್ಥ, ಲೋಕ ಅಂದ್ರೆ ಜ್ಞಾನ ಅಂತ ಅರ್ಥ, ಲೋಕ ಅಂದ್ರೆ ಜ್ಞಾನ ಸ್ವರೂಪನಾದ ಭಗವಂತ ಅಂತ ಅರ್ಥ. ಇಷ್ಟೆಲ್ಲ ಅರ್ಥದಲ್ಲಿ ಈ ಲೋಕ ಶಬ್ದವನ್ನು ಬಳಸ್ತಾರೆ. ಸಾಮಾನ್ಯ ಲೋಕ ಅಂದ್ರೆ ಒಂದು ವ್ಯಕ್ತಿ ಅಥವಾ ವ್ಯಕ್ತಿ ಇರತಕ್ಕಂತಹ ದೇಶ, ಮತ್ತು ಆ ವ್ಯಕ್ತಿಯ ದರ್ಶನ ಕಾಣಿಕೆ ನೋಡುವಿಕೆ ಅರಿವು, ಮತ್ತು ಅರಿವಿನ ಸ್ವರೂಪನಾದ ಚತು ಭಗವಂತ. ಇದು ನಾಲ್ಕು ಅರ್ಥದಲ್ಲಿ ಲೋಕ ಶಬ್ದ ಬಳಕೆಯಲ್ಲಿದೆ. ಪಿತೃಲೋಕ ಕಾಮೋ ಭವತಿ ಅಂದ್ರೆ ತಂದೆಯನ್ನು ಲೋಕ ಅಂದ್ರೆ ಕಾಣುವ ಲೋಕದ ತಂದೆಯನ್ನು ಕಾಣಬೇಕು. ಯಾವುದೋ ಒಂದು ಜನ್ಮದ ತಂದೆಯನ್ನು ಆಗ ಆ ತಂದೆ ಯಾವ ಆಕಾರದಲ್ಲಿ ಇದ್ದರೋ ಆ ಆಕಾರದಲ್ಲಿ ಈಗ ಕಾಣಬೇಕು ಅಂತ ಬಯಸಿದರೆ ಆ ಶರೀರ ವಿಶಿಷ್ಟನಾಗಿ ಆ ತಂದೆಯನ್ನು ಈಗ ಅವನು ನೋಡಬಲ್ಲ ಅನ್ನೋದು ಒಂದು ಅರ್ಥ. ಪಿತೃಲೋಕ ಕಾಮೋ ಭವತಿ ಅಂದ್ರೆ ತಂದೆ ಈ ಲೋಕದಲ್ಲಿ ಬಂದಿರಬೇಕು ಅಂತ ಬಯಸು. ಮೊದಲನೇ ಅರ್ಥ ತಂದೆಯನ್ನು ಕಾಣಬೇಕು ಅಂತ ಬಯಸು. ಇದ್ರ ಲೋಕ ಅಂದ್ರೆ ಲೋಕ ಅಂದ್ರೆ ನೋಡ್ಲಿಕ್ಕೆ ಲೋಕ ದರ್ಶನ. ಎರಡನೇ ಅರ್ಥ ತಂದೆಗೆ ಈ ಲೋಕ ಪ್ರಾಪ್ತಿ ಆಗ್ಬೇಕು ಅಂದ್ರೆ ತಂದೆ ನನ್ನ ಯಾವುದೋ ಒಂದು ಜನ್ಮದ ತಂದೆ ಅಥವಾ ಎಲ್ಲ ಹಿಂದಿನ ತಂದೆಯಲ್ಲಿ ಅವನು ಯಾರು ಇಷ್ಟಪಡ್ತಾನೆ ಆ ತಂದೆ ಈ ಲೋಕದಲ್ಲಿ ಇರುವುದನ್ನು ಬಯಸು. ಅಂದ್ರೆ ಅವನು ಮುಕ್ತನಾಗಬೇಕು ಅಂತ ಬಯಸು. ಲೋಕ ಅಂದ್ರೆ ಮೊದಲ ವ್ಯಕ್ತಿ, ತಂದೆ ಅನ್ನುವ ವ್ಯಕ್ತಿಯನ್ನು ನೋಡಬೇಕು ಅಂತ ಬಯಸುವುದು. ತಂದೆಗೆ ಈ ಲೋಕ ಅಂದ್ರೆ ನನ್ನ ತಂದೆ ಮುಕ್ತನಾಗಬೇಕು ಅಂತ ಬಯಸಿದರೆ ಅವನು ಮುಕ್ತಿ ಕೊಡ್ತಾನೆ. ಲೋಕ ಅಂದ್ರೆ ಮುಕ್ತಿ ಲೋಕ, ಇದ್ರ ಲೋಕ ಕಾಮ. ತಂದೆಯನ್ನ ನೋಡ್ಲಿಕ್ಕೆ ಮುಕ್ತನಾದವ ಯಾಕೆ ಬಯಸಿದ? ಎಲ್ಲ ಬಯಕೆಗಳನ್ನ ಮೀರಿ ನಿಂತವ. ನಮಗೆ ಏನೋ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಕೇಳ್ಬೇಕು, ಇದು ಕೇಳ್ಬೇಕು, ಅದು ಮಾಡ್ಬೇಕು, ಇದು ಬೇಕು, ಓದ್ಬೇಕು ಅನ್ನೋ ಆಸೆಗಳು ಬರ್ತವೆ. ಮುಕ್ತನಿಗೆ ಯಾಕೆ ಈ ಯಾವುದೋ ಒಂದು ಜನ್ಮದ ತಂದೆ ನೋಡ್ಬೇಕು ಅಂತ ಆಸೆ ಬಂತು? ಆಗ ಈ ಶಬ್ದ ಅದಕ್ಕೆ ಉತ್ತರವನ್ನು ಕೊಡುತ್ತೆ. ಇದ್ರ ಲೋಕ ಕಾಮ. ಲೋಕ ಅಂತಂದ್ರೆ ಬ್ರಹ್ಮ ಲೋಕ ಅಂತ ಮುಂದೆ ಹೇಳ್ತಾರೆ. ಜ್ಞಾನ ಸ್ವರೂಪನಾದ ಭಗವಂತ ಲೋಕ ಅಂದ್ರೆ, ಆದ್ರಿಂದ ಪಿತೃ ಲೋಕ ಕಾಮ ಅಂದ್ರೆ ಆ ತಂದೆಯ ಪ್ರತೀಕದಲ್ಲಿ ಜ್ಞಾನ ಸ್ವರೂಪನಾದ ಅಂದ್ರೆ ತಂದೆಯಲ್ಲಿರುವ ಭಗವಂತನನ್ನು ನೋಡಬಯಸಿದ್ದು ತಂದೆಯನ್ನಲ್ಲ. ತಂದೆಯಲ್ಲಿರುವ ಭಗವಂತನ ನೋಡ್ಬೇಕಾಗಿದ್ದ ತಂದೆಯನ್ನು ನೋಡ್ಬೇಕು, ಯಾಕೆಂದ್ರೆ ಮನೆಯಲ್ಲಿರುವಂತಹ ಯಜಮಾನ ನೋಡ್ಬೇಕಾದ್ರೆ ಮನೆ ನೋಡ್ಬೇಕು. ಹಾಗೆ ಆ ಒಂದು ಅಧಿಷ್ಠಾನ ವಿಶೇಷದಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಬಯಸಿದಾಗ ಆ ಅಧಿಷ್ಠಾನದಲ್ಲಿ ಭಗವಂತನನ್ನು ಕಾಣ್ತಾರೆ. ಪಿತೃಗಳಲ್ಲಿ ಸನ್ನಿಹಿತನಾದ ಭಗವಂತನನ್ನು ನೋಡೋದಕ್ಕೋಸ್ಕರ ಪಿತೃಗಳನ್ನ ನೋಡ್ತಾರೆ. ಸಯದಿ ಪಿತೃಲೋಕ ಕಾಮೋ ಭವತಿ. ಇನ್ನೊಂದು ಪಿತೃಲೋಕ ಅಂತಂದ್ರೆ ಎಷ್ಟು ಆಯಾಮಗಳಿದೆ ನೋಡಿ. ತಂದೆ ಅನ್ನುವ ಲೋಕದ ಮಾಡಿದ ವ್ಯಕ್ತಿ ತಂದೆಯನ್ನು ಕಾಣಬೇಕು, ತಂದೆಯನ್ನು ಬಯಸುವ ಆಗ ತಂದೆ ಕಾಣಿಸುತ್ತಾನೆ. ಪಿತೃ ಲೋಕ ಅಂತಂದ್ರೆ ತಂದೆ ಈ ಲೋಕದಲ್ಲಿ ಅದು ಮುಕ್ತ ಲೋಕದಲ್ಲಿ ಬಂದಿರಬೇಕು ಎಂದು ಬಯಸಿದಾಗ ಮುಕ್ತನಾದ ತಂದೆಯನ್ನು ಮುಕ್ತ ಲೋಕದಲ್ಲಿ ಕಾಣುತ್ತಾನೆ. ತಂದೆಯಲ್ಲಿ ಭಗವಂತನನ್ನು ಜ್ಞಾನರೂಪದಾದ ಭಗವಂತನನ್ನು ಕಾಣಬೇಕು ಅಂತ ಬಯಸುವುದು. ಆಮೇಲೆ ಪಿತೃಲೋಕ ಅಂದ್ರೆ ಪಿತೃದೇವತೆಗಳನ್ನು, ಹೇಗೆ ಸ್ವರ್ಗಲೋಕದಲ್ಲಿ ಒಂದು ಪ್ರಭೇದ ಪ್ರಭೇದ ಪಿತೃಲೋಕ ದೇವಲೋಕ ಮನುಷ್ಯಲೋಕ. ಪಿತೃಲೋಕ ಅಂದ್ರೆ ಮೃತರಾಗಿರತಕ್ಕಂತಹ ಜೀವನನ್ನು ನಿಯಂತ್ರಿಸುವ ದೇವತೆಗಳು ವಾಸ ಮಾಡತಕ್ಕಂತಹ ಲೋಕ. ಆ ಲೋಕಕ್ಕೆ ಲೋಕದಲ್ಲಿ ಅವನು ಏನನ್ನಾದರೂ ಆ ಲೋಕವನ್ನು ಕಾಣಬೇಕು ಎಂದು ಬಯಸಿದರೆ ಅಲ್ಲಿಗೂ ಹೋಗ್ಬೋದು. ಮುಖ್ಯವಾಗಿ ಯಾವನೋ ಒಬ್ಬ ತನ್ನ ಪೂರ್ವ ಜನ್ಮದ ಒಬ್ಬ ತಂದೆಯನ್ನ ಕಾಣಬೇಕು ಅಂತ ಬಯಸುವುದು ಒಂದು, ಆ ತಂದೆ ಮುಕ್ತನಾಗಿ ಈ ಲೋಕದಲ್ಲಿ ಬಂದಿರಬೇಕು ಅಂತ ಬಯಸುವುದು ಒಂದು, ಆಮೇಲೆ ಆ ತಂದೆಯಲ್ಲಿ ಜ್ಞಾನರೂಪನಾದ ಭಗವಂತನನ್ನು ಕಾಣುವುದು. ಈ ಮೂರು ಮುಖದಲ್ಲಿ ಈ ಇಡೀ ಖಂಡಕ್ಕೆ ಅರ್ಥ ಮಾಡಿಕೊಂಡು ಹೋದರೆ ಈ ಖಂಡ ಅಲ್ಲಿ ಲೋಕ ಶಬ್ದ ಎಲ್ಲವೂ ಸಾರ್ಥಕವಾಗುತ್ತೆ. ಇಲ್ಲದೆ ಇದ್ರೆ ಪಿತೃಲೋಕ ಕಾಮಹ ಅಂತಂದ್ರೆ ಕೆಲವರು ಹೀಗೆ ಅರ್ಥ ಹೇಳ್ತಾರೆ, ಈ ಮುಕ್ತನಾಗಿರ್ತಕ್ಕಂಥ ಜೀವ ತನ್ನ ಚರ್ಮ ಶರೀರದ ತಂದೆ ಕೊನೆಯ ಜನ್ಮದಲ್ಲಿ ತಂದೆಯಾಗಿದ್ದವನನ್ನ ಮೋಕ್ಷದಲ್ಲಿ ಕಾಣ ಬಯಸಿದ್ರೆ ಕಾಣ್ತಾನೆ ಅಂತ ಹಾಗೆ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಕೊನೆಯ ಶರೀರದ ತಂದೆ ಮಾತ್ರ ಅಲ್ಲ, ಯಾವ ಶರೀರದಲ್ಲಿ ಯಾವ ಜನ್ಮದ ತಂದೆಯೂ ಆಗ. ಯಾಕೆಂದ್ರೆ ಅಲ್ಲಿ ಏನಿದೆ ಅಂದ್ರೆ ಸಂಕಲ್ಪ ದೇವ ಹಸ್ಯ ಪಿತರಹ ಸಮುತ್ತಿಷ್ಠಂತಿ. ಅವನು ಸಂಕಲ್ಪ ಮಾಡಿದ ತಕ್ಷಣ ಅಂದ್ರೆ ನಾನು ನನ್ನ ಈ ಜನ್ಮದ ತಂದೆಯನ್ನು ಕಾಣಬೇಕು ಅಂತ ಬಯಸಿದ ಮಾತ್ರಕ್ಕೆ ಪಿತರಹ ಸಮುತ್ತಿಷ್ಠಂತಿ, ಅವನ ಮುಂದೆ ಆ ಪಿತೃಗಳು ಕಾಣಿಸಿಕೊಳ್ಳುತ್ತಾರೆ ಅಂತ. ಪಿತರಹ ತಂದೆಯಲ್ಲಿ ರೂಪಗೋಚನ ಇದೆ. ಅದರಿಂದ ಯಾವುದೋ ಒಂದು ಜನ್ಮದ ತಂದೆ ಅಂತ ಅರ್ಥ ಮಾಡಿದರೆ ಪ್ರಾಯ ಅಪಗೋಚನ ಅಗತ್ಯವೇ ಇಲ್ಲ. ಯಾಕಂದ್ರೆ ಅವನು ಮುಕ್ತನಾದವ ಹಾಗಾದ್ರೆ ಹಿಂದಿನ ಜನ್ಮ ತಂದೆಯನ್ನು ಬಯಸಿದ್ರೆ ಕಾಣುವುದಿಲ್ಲ, ಜನ್ಮ ಜನ್ಮ ತಂದೆಯನ್ನು ಮಾತ್ರ ಕಾಣುವುದಾ? ಹಾಗಾದ್ರೆ ಪುನಃ ಅದು ಶಿಕ್ಷೆ ಆಯ್ತು ಅವನ ಸಂಕಲ್ಪಕ್ಕೆ. ಹಾಗಾಗಿ ಇವೆಲ್ಲ ಸರಿಯಾದಂತಹ ಉಪನಿಷತ್ತಿನ ಅನುಸಂಧಾನಗಳಲ್ಲ. ಮುಕ್ತನಾದವನ ಮಹಿಮೆಯನ್ನು ಹೇಳತಕ್ಕಂತಹ ಖಂಡ ಇದು. ಅವನ ಪೂರ್ತಿ ಮನಸ್ಸು, ಅವನ ಇಚ್ಛೆ ಭಗವಂತನ ಇಚ್ಛೆಗೆ ಟ್ಯೂನ್ ಆಗಿರುತ್ತದೆ. ಆದ್ರಿಂದ ಅವನು ಏನು ಇಚ್ಛೆ ಪಟ್ಟ ಅದು ಈಡೇರುತ್ತೆ. ಯಾಕೆಂದ್ರೆ ಅದು ಭಗವಂತನ ಇಚ್ಛೆ ಆಗಿರುತ್ತದೆ. ಅವನು ಇವನ ಯಾವನೋ ಒಬ್ಬ ಪಿತೃ ಮುಕ್ತನಾಗಲಿ ಅಂತ ಭಗವಂತ ಬಯಸದೆ ಇವನಿಗೆ ಆ ಇಚ್ಛೆ ಬರುವುದಿಲ್ಲ. ಆದ್ರಿಂದ ಪಿತೃಲೋಕ ಕಾಮೋಭವತಿ, ತಂದೆಯನ್ನ ಕಾಣಬೇಕು ಅಂತ ಬಯಸಿದರೆ ಅಥವಾ ಆ ತಂದೆ ಮುಕ್ತನಾಗಿ ಈ ಲೋಕದಲ್ಲಿ ಬಂದಿರಬೇಕು ಅಂತ ಬಯಸಿದರೆ ಈ ಲೋಕದಲ್ಲಿ ಇರತಕ್ಕಂತಹ ತನ್ನ ಈ ಜನ್ಮದ ತಂದೆಯಲ್ಲಿ ಭಗವಂತನನ್ನು ತಾನು ಕಂಡು ಅವನ ಬಿಂಬರೂಪಿಯಾದ ಭಗವಂತನ ಅವನೊಳಗಿರತಕ್ಕ ಭಗವಂತನನ್ನು ಕಂಡು ನಾನು ಸಂತೋಷ ಪಡಬೇಕು ಅಂತ ಬಯಸಿದರೆ ಸಂಕಲ್ಪ ದೇವ ಹಸ್ಯ ಪಿತರಹ ಸಮ. ಅವನು ಸಂಕಲ್ಪ ಮಾತ್ರದಲ್ಲಿ ಪಿತೃಗಳು ಕಾಣಿಸಿಕೊಳ್ತಾರೆ. ಪಿತೃಗಳು ಈ ಲೋಕದಲ್ಲಿ ಬಂದು ಮುಕ್ತರಾಗಿ ಇವನ ಜೊತೆಗೆ ಸೇರಿಕೊಳ್ತಾರೆ. ತೇನ ಪಿತೃಲೋಕೇನ ಸಂಪನ್ನ, ತಂದೆಯನ್ನು ಕಾಣುವುದರಿಂದ ಸಂತುಷ್ಟನಾಗಿ ಮತ್ತು ತಂದೆ ಈ ಲೋಕಕ್ಕೆ ಬಂದದ್ರಿಂದ ಸಂಪನ್ನ, ಅವನ ಇಷ್ಟ ಸಂಪನ್ನನಾಗಿ ಅಭೀಷ್ಟ ಸಿದ್ಧಿ ಪಡೆದು ಮಹೀಯತೆ ಅವನ ಒಡನಾಡಿಗಳಾಗಿರ್ತಕ್ಕಂತಹ ಬೇರೆ ಮುಕ್ತರು ಇವನನ್ನು ಗೌರವಿಸ್ತಾ ನೋಡಿದ್ಯಪ್ಪ ನೀನು ಈ ಬಯಸಿದ್ದಿ ಈಡೇರಿತು ನೀನು ಭಾಗ್ಯವಂತ ಅಂತ ಅವನನ್ನ ಉಳಿದ ಮುಕ್ತರು ಆಧರಿಸುತ್ತಾರೆ, ಗೌರವಿಸುತ್ತಾರೆ. ಹೀಗೆ ಬಯಸಿದಂತೆ ಅವನು ತನ್ನ ತಂದೆಯನ್ನ ಕಾಣಬಹುದು, ತಂದೆಯನ್ನ ಮುಕ್ತಿಗೆ ಕರೆದೊಯ್ಯಬಹುದು ಅವನ ಇಚ್ಛಾ ಮಾತ್ರದಿಂದ. ಅದರ ವಿಷಯ ಎಷ್ಟೇ ಹಾಗಾದ್ರೆ ಒಬ್ಬ ಮುಕ್ತಿಗೆ ಹೋದವ ಎಲ್ಲ ಅಯೋಗ್ಯರಾದ ತಂದೆಯನ್ನು ಮೋಕ್ಷಕ್ಕೆ ಹೋಗಲಿ ಎಂದು ಬಯಸಿಬಿಟ್ರೆ ಮೋಕ್ಷ ಆಗುತ್ತೆ ಅಂದ್ರೆ ಹಾಗೆ ಬಯಕೆ ಬರುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಹೇಳಿದ್ರು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಇವರು ಇಚ್ಛಿಸುವುದೇ ಇಲ್ಲ. ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿಗೆ ಮಾತ್ರವೇ ಅಂತಹ ಸ್ಥಾನ ಸಿಗಲಿ ಅಂತ ಇವರು ಇಚ್ಛಿಸ್ತಾರೆ. ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇಚ್ಛೆ ತಂದೆ ಅನ್ನುವುದು ಒಂದು ಉಪಾಧಿ. ಇನ್ನೊಂದು ಹೇಳ್ತಾರೆ, ಅಥ ಯದಿ ಮಾತೃಲೋಕ ಕಾಮೋಭವತಿ ಸಂಕಲ್ಪಾದೇವಾಸ್ಯ ಮಾತರ ಸಮುತ್ತಿಷ್ಠಂತಿ ತೇನ ಮಾತೃಲೋಕೇನ ಸಂಪನ್ನೋ ಮಹೀಯತೆ. ಅಥವಾ ಒಬ್ಬ ಮುಕ್ತ ಮಾತೃಲೋಕ ಕಾಮೋಭವತಿ ತನ್ನ ಯಾವುದೋ ಒಂದು ಜನ್ಮದ ತಾಯಿಯನ್ನು ಕಾಣಬೇಕು ಅಂತ ಬಯಸಿದ, ಆ ತನ್ನ ಯಾವುದೋ ಒಂದು ಜನ್ಮದ ತಾಯಿ ಮುಕ್ತಳಾಗಬೇಕು, ಈ ಮುಕ್ತಿ ಲೋಕದಲ್ಲಿ ಬಂದಿರಬೇಕು ಅಂತ ಬಯಸಿದ, ಆ ತಾಯಿಯಲ್ಲಿರತಕ್ಕಂತಹ ಜ್ಞಾನ ಸ್ವರೂಪನಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಬಯಸಿದ. ಆಗ ಸಂಕಲ್ಪ ದೇವಾಸ್ಯ ಮಾತರ ಸಮುತ್ತಿಷ್ಠಂತಿ, ಅವನ ಉಪಾಸನೆಗೆ ಪ್ರತೀಕಭೂತರಾಗಿರತಕ್ಕಂತಹ ತಾಯಂದಿರು ಅಲ್ಲಿ ಸ್ವರ್ಗದಲ್ಲಿ ಅವನ ಮೋಕ್ಷದಲ್ಲಿ ಅವನ ಇಚ್ಛಾ ಮಾತ್ರದಿಂದ ಕಾಣಿಸಿಕೊಳ್ತಾರೆ. ಅವನು ಕಾಣಿಸಿಕೊಂಡು ಹೋಗಬಹುದು, ಅವನು ಬರೆಯ ನೋಡಬೇಕು ಅಂತ ಬಯಸಿದ್ರೆ, ಇಲ್ಲ ಅಂದ್ರೆ ಅವನು ಮುಕ್ತರಾಗಿ ಆ ಲೋಕದಲ್ಲಿ ಇರಬಹುದು, ಅವನು ಮುಕ್ತಿ ಲೋಕವನ್ನು ಪಡೆಯಬೇಕು ಅಂತ ಬಯಸಿದ್ರೆ. ಅದು ಯಾವ ಬಯಕೆ ಅನ್ನುತ್ತೋ ಅನ್ನೋದನ್ನು ಹೊಂದಿಕೊಂಡು ಅದರ ಫಲ ಜನಗಳಾಗುತ್ತೆ. ಹಾಗೆ ಸಂಕಲ್ಪಾದೇವಾಸ್ಯ ಮಾತ್ರ ಸಮುತ್ತಿಷ್ಟಂತೆ ತೇನ ಮಾತೃಲೋಕೇನ, ಆ ರೀತಿಯ ಮಾತೃದರ್ಶನದಿಂದ ಅವನು ಬಯಸಿದ ತಾಯಿಯ ಯಾವುದೋ ಒಂದು ಜನ್ಮದ ತಾಯಿಯ ದರ್ಶನದಿಂದ ಮತ್ತು ಮಾತೃ ಲೋಕೇನ ತಾಯಿಗೆ ಆ ಮುಕ್ತ ಲೋಕ ಪಡೆದ ಪ್ರಾಪ್ತವಾದದ್ದರಿಂದ ಸಂಪನ್ನ ಇಷ್ಟ ಸಿದ್ಧಿಯಾದಂತವನಾಗಿ ಮಹಿಳೆ ತಂದೆ ತಾಯಿ ಹಾಗೆ ಅಥಯದಿ ಪ್ರಾತೃಲೋಕ ಕಾಮೋಭವತಿ ಸಂಕಲ್ಪಾದೇವಾಸ್ಯ ಪ್ರಾತರ ಸಮುತ್ತಿಷ್ಠಂತಿ ತೇನ ಪ್ರಾತೃಲೋಕೇನ ಸಂಪನ್ನೋ ಮಹಿಯತೆ. ಸುಮ್ಮನೆ ಇದು ಬಾಂಧವ್ಯ ಅನ್ನುವುದು ಬಹಳ ಮುಖ್ಯವೇನೂ ಅಲ್ಲ, ಆದರೆ ಬಾಂಧವ್ಯ ಅನ್ನುವುದು ಅಮುಖ್ಯವೂ ಅಲ್ಲ. ಮುಕ್ತರಿಗೆ ಈ ಬಾಂಧವ್ಯ ಎನ್ನುವುದು ದೊಡ್ಡ ಸಂಗತಿ ಅಲ್ಲ. ತಂದೆಯಾದವರು ತಾಯಿಯಾದವರು ತಮ್ಮವರು ಉಳಿದವರು ಪರಕೀಯರು ಅನ್ನುವಂತಹದ್ದೇನೂ ಇಲ್ಲ. ಆದರೆ ತಂದೆ ತಾಯಿಯ ಮೇಲೆ ಒಂದು ಕೃತಜ್ಞತೆ ಮುಕ್ತರಿಗೂ ಇರುತ್ತೆ. ಯಾಕೆಂದ್ರೆ ಇವರ ಸಾಧನೆ